ಜೋಳವೋ ರಾಗಿಯೋ ಚೆಲ್ಕಂದ್ವಿ. ಒಂದು 30-35-40 ಕ್ವಿಂಟಲ್ ಗಂಟ ರಾಗಿ ಬೆಳೀತೀನಿ ಸರ್. ಎಕರೆಗೆ 10 ಕ್ವಿಂಟಲ್ ಬೆಳಿತೀರಿ? ಉತ್ತಮವಾದ ಇಳುವರಿ ಬರಬೇಕು ರಾಗಿಲಿ ಅಂದ್ರೆ ಏನ್ ಮಾಡ್ಬೇಕು? ಮೆಡಿಸಿನ್ ಜಾಸ್ತಿ ಹಾಕ್ಬೇಕು ಸರ್, ಅದಕ್ಕೆ ಮೆಡಿಸಿನ್ ಜಾಸ್ತಿ ಹಾಕಿ ಇನ್ನೂ 2 ಮೂಟೆ ಜಾಸ್ತಿ ತಗೋಬೇಕು ಅಂದ್ರೆ ಗೊಬ್ಬರ ಗೋಡು ಜಾಸ್ತಿ ಹಾಕ್ಬೇಕು ಸರ್. ಕೇವಲ 2-3 ಮೂಟೆ ಜಾಸ್ತಿ ತಗೋಬೇಕು ಅಂತ ನೀವು ಅಷ್ಟೆಲ್ಲ ಗೊಬ್ಬರ ಗೋಡು ಹಾಕಿದ್ರೆ ಅಂದ್ರೆ ರಾಸಾಯನಿಕ ಗೊಬ್ಬರ ಹೇಳ್ತಾ ಇದ್ರಿ ನೀವು, ಈ ರಸಗೊಬ್ಬರಕ್ಕೆ ದುಡ್ಡು ಅಲ್ಲೇ ಖರ್ಚು ಮಾಡ್ಬಿಡ್ತೀರಲ್ಲ. ಮಾಡಿದ್ರೆ ನನಗೆ ಹುಲ್ಲು ರಾಗಿ ಇದಾದ್ರು ಕಮ್ಮಿ ಆದ್ರೂ ಹುಲ್ಲಾಯ್ತಲ್ಲ ಸರ್, ನಮ್ಮ ದನಗಳಿಗೆ ಹುಲ್ಲು ಬೇಕಾದಷ್ಟು ಆಯ್ತದೆ, ಏನ್ ಹಿಂಸೆ ಇಲ್ಲ ದನಗಳದು. ರಾಸ್ಗಳು ಎಷ್ಟಿದೆ ಹಾಗಾದ್ರೆ, ಎಷ್ಟು ಜೊತೆ ಇದಾವೆ? ನಮ್ಮ ಹಾಲು ಕರಿ ಅವನ್ ಹಾಕವೆ, 3 ಕರ ಅವೆ, ಗಾಡಿ ಹೊಡಿಯೋ ಎತ್ತವೆ ಜೊತೆ ಎಲ್ಲ ಮಾಡಿದೀನಿ ಸರ್. ಅವೆಲ್ಲ ಗಾಡಿ ನೇಗ್ಲು ಇದೆ, ನೇಗ್ಲು ಇವತ್ತಿಗೂ ನೀವು ಏನ್ ಟ್ರಾಕ್ಟರ್ ಗಿಟ್ರು ಬಳಸಲ್ಲ ಅನ್ಸುತ್ತೆ, ನೇಗ್ಲು ಕುಂಟೆ ಎಲ್ಲ ಇಲ್ಲೇ ಇದಾವೆ. ಈಗ ಯಾರು ಇದ್ರಲ್ಲಿ ಕೈಸ್ ಮಾಡ್ತಾರಲ್ಲ ಸರ್, ಅದೇ ಬರ್ಬೇಕು ನಮ್ಗೆ, ಟ್ರಾಕ್ಟರ್ ಬರ್ಬೇಕು ಈಗ. ಮತ್ತೆ ಇವೆಲ್ಲ ಇದಾವಲ್ಲ, ನೇಗ್ಲು ಕುಂಟೆ ನೊಗ ತಂದು ಮಡಗಿದೀವಿ ಅಷ್ಟೇ. ಇವು ಸಣ್ಣ ಕೆಲ್ಸಕ್ಕೆ ಬೇಕಾಯ್ತಾವಲ್ಲ, ಇವು ಸಣ್ಣ ಕೆಲ್ಸಕ್ಕೆ ಬೇಕಲ್ಲ ಸರ್, ಆ ದೊಡ್ಡ ಕೆಲ್ಸಕ್ಕೆಲ್ಲ ಅವು ಹೊಡೆಸ್ಬಿಟ್ಟೆ. ಅದಕ್ಕೆ ನಾವೇನು ಬೆಳೆಸ್ ಮಾಡ್ಬೇಕಾರೆ ಈ ನೇಗ್ಲಲ್ಲೇ ಹೊಡೆದು ಅವ ವ್ಯವಸಾಯ ಮಾಡ್ಕೋಬೇಕು ನಾವು ಸರ್. ಎತ್ತು ಗಾಡಿನ ಯಾವ್ಯಾವ್ದಕ್ಕೆ ಬಳಸ್ತೀರಿ? ಯಾವಾಗ ಮಾದೇವಣ್ಣ ಬರ್ತಾರೆ, ಒಂದ್ ಗಾಡಿ ಸೊಪ್ಪು ಹೇರ್ಕೋಬೇಕು ಅಂತಾರೆ, ಅಲ್ಲಿಗೆ ಹೋಯ್ತಾರೆ, 100-200 ಕೊಡ್ತಾರೆ, ಆ ತರ ಎಲ್ಲ ಮಾಡ್ತೀವಿ ಸರ್. ಅದರಲ್ಲೂ ಕೂಡ ಎತ್ತು ಗಾಡಿನಲ್ಲೂ ಒಂದಷ್ಟು ಸಣ್ಣ ಪುಟ್ಟ ಖರ್ಚಿಗೆ ಆದಾಯ ಆಯ್ತು ಸರ್. ಮಾಡ್ತೀವಿ, ಅದೆಲ್ಲ ಮಕ್ಕಳೇ ಮಾಡ್ತಾರೆ? ಮಾಡ್ತಾರೆ ಸರ್. ಎಷ್ಟೊಂದ ಮಕ್ಕಳು ಪುಟ್ಟರಾಜು ಬಿಟ್ರೆ ನಿಮ್ಗೆ ಇನ್ನೊಬ್ರು? ನಮ್ಮ ದೊಡ್ಡವನು ಇಲ್ಲಿ ದನ ಇಟ್ಕೊಂಡ ನೋಡಿ, ಎರಡಾಳಿ ಸರ್, ಇಬ್ಬರಾಳು, ಇಬ್ಬರಾಳಿಗೂ ಮದುವೆ ಆಗಿದೆ. ಮದುವೆ ಆಗಿದೆ ಸರ್. ಎಷ್ಟು ಜನ ಸದಸ್ಯರು ಇದ್ದೀರಿ ಸ್ವಾಮಿಯವರೇ ನಿಮ್ಮ ಮನೆಯಲ್ಲಿ? ನಾವು ನಮ್ಮ ಹೆಂಗಸರು ನಾವು 2 ಇದ್ದೀವಿ, ಇವ್ರು 4 ಆಳವ್ರೆ ಸರ್. ನಮ್ಮ ಸೊಸೆ ಮಗ ಮೊಮ್ಮಕ್ಕಳು ಅವನಿಗೆ, ಅವ್ರ ಹೆಂಗಸರು, ಅವನು ಒಂದು ಹುಡುಗ. ಅಂದ್ರೆ ಇಬ್ರು ಮಕ್ಳಿಗೆ ಮದುವೆ ಆಗಿದೆ, ಇಬ್ರು ಮಕ್ಳಿಗೂ ಇಬ್ಬಿಬ್ರು ಮೊಮ್ಮಕ್ಕಳು. ಅವನು ಒಬ್ಬನಿಗೆ ಒಂದೇ ಪುಟ್ಟರಾಜ, ಎರಡನೇವನಿಗೆ ಒಂದು ಮಗು. ಅಂದ್ರೆ ಎಲ್ಲ ಕೂಡು ಕುಟುಂಬದಲ್ಲಿ ಇದಾರೆ ಮಕ್ಕಳೆಲ್ಲ? ಒಟ್ಟಿಗೆ ಇದ್ದೀವಿ ಸರ್. ಈ ನಿಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡ್ಬೇಕು, ನಾಟಿ ಹಾಕೋದಾಗ್ಬೋದು, ಕಳೆ ಕೀಳೋದಾಗ್ಬೋದು, ಕುಯ್ಲು ಮಾಡೋದಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಮನೆ ಸದಸ್ಯರೇ ಸಾಕಾಗುತ್ತಾ ಹೊರಗಡೆಯಿಂದ ಆಳ್ಕೊಳ್ತಾರೆ? ನಾವು ಮುಯ್ಯಾಳ್ ಮಾಡ್ಕೊತೀವಿ ಸರ್, ನಿಮ್ಗೆ ನಾವು ಹೋಗೋದು, ನಮ್ಗೆ ಅವ್ರು ಬರೋದು. ನಾವು ಸೊಪ್ಪು ಮುರಿಯಕ್ಕೂ ಅಷ್ಟೇ ಸರ್, ರಾಗಿ ಕುಯ್ಯಕ್ಕೂ ಅಷ್ಟೇ. ಈಗ ಗದ್ದೆ ನಾಟಿ ಮಾಡಿದ್ರು, ಅದು ಮಾತ್ರ ದುಡ್ಡು ಕೊಟ್ಟು ಗದ್ದೆ ನಾಟಿ ಹಾಕಿಸ್ತೆ ಸರ್. ಇನ್ನೆಲ್ಲ ಮುಯ್ಯಾಳ್ ಮಾಡ್ಕೊಂಡು ಮನೆ ಮಾಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಯ್ತಾ ಇದೀವಿ ಸರ್. ಕೂಲಿ ಆಳುಗಳಿಗಾಗಿ ಹೆಚ್ಚು ನೀವು ಖರ್ಚು ಮಾಡಲ್ಲ? ಇಲ್ಲ ಸರ್, ಮನೆಯವರಿಗೆ ಎಲ್ಲ ದುಡಿಯೋದಿಲ್ಲ, ಎಲ್ಲ ಮುಯ್ಯಾಳ ನಾವು ಹೋಯ್ತೀವಲ್ಲ ಸರ್ ಅವ್ರಿಗೆ, ಅದರಿಂದ ಕೂಲಿ ಕಮ್ಮಿ ನಮಗೆ. ಇಲ್ಲ ಅವ್ರನ್ನು ಕೂಲಿ ಕೊಡ್ತೀನಿ ಅಂದ್ರೆ ಕೂಲಿ ಕೊಡಲೇಬೇಕು. ಅಲ್ಲಿಂದ ಅವರು ಅವ್ರ ಕೆಲಸದಾಗ ಹೇಳ್ತಾರೆ ಫೋನ್ ಮಾಡಿ, ನಮ್ದು ಅದು ಇವತ್ತು ಅಂತ. ಅಲ್ಲಿ ನಾವು ಅಲ್ಲಿಗೆ ಹೊಂಟೋಯ್ತು ಸರ್, ಮನೆ ನೋಡ್ಕೊಂಡು ನಾನು ಇಲ್ಲಿ ಮನೆ ತಗಿರ್ತೀನಿ. ನಿಮ್ಮ ಸೊಸೆಯರು, ನಮ್ಮ ಹೆಂಗಸರು, ಮಕ್ಕಳು ಎಲ್ಲ ಹೋಯ್ತಾರೆ ಸರ್. ನೀವು ಮೊಮ್ಮಕ್ಳು ನೋಡ್ಕೊಳಕ್ ಮನೇಲಿ ಯಾರು ಬೇಕಲ್ಲ? ಸ್ಕೂಲ್ಗೆ ಹೋಯ್ತಾರೆ ಬಿಡಿ, ಅವ್ರು ದೊಡ್ಡವ್ರ ಹೊಟ್ಟವ್ರೆ, ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಓದ್ತಾ ಇದಾರೆ, 2 ಓದ್ತಾವ್ರೆ, ಅವನೊಬ್ಬ ಅಂಗಡಿ ಒಳಗೆ ಹೋಯ್ತಾನೆ, ಎಲ್ಲ ಮಾಡಿದ್ವಿ ಸರ್. ಇನ್ನು ಈಗ ನಿಮ್ಮ ಜಮೀನಲ್ಲಿ ಏನೇನು ಬೆಳೆಗಳಿದಾವೆ? ಶುಂಠಿ ಇದೆ ಸರ್, ಅವರೇ ತಡ್ನಿ ಹಾಕಿದ್ದೀವಿ, ಭತ್ತ ಮಾಡಿದ್ದೀನಿ, ರಾಗಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಸರ್. ಇನ್ನು ಸ್ವಲ್ಪ ರಾಗಿ ಚೆಲ್ಲವೇ ಚೆಲ್ಲಬೇಕು, ಸ್ವಲ್ಪ ಜೋಳ ಹಾಕಿದ್ದೀನಿ ಈ ಲೀಜಿಗೆ ತಂದಿರೋ ಹೊಲದಲ್ಲಿ, ಅವು ಕಡಿಬೇಕು ಸರ್. ಈಗ ಕಡ್ದು ಅದಕ್ಕೆ ಕಾಳು ಕಡ್ಡಿ ಬಿಡ್ಬೇಕು ಸರ್. ಜೋಳ ಮಾಡೋದ್ರಿಂದ ಅದನ್ನ ಆಹಾರಕ್ಕೆ ಬಳಸ್ತೀರಾ ಇಲ್ಲ ಮಾರಾಟಕ್ಕೆ? ಮಾರಾಟ ಸರ್. ಅದು ಯಾವ ಜೋಳ? ಹಲ್ಜೋಳ. ಹಲ್ಜೋಳ ಮಾಡಿದಿರಿ, ಅದರಿಂದ ನಿಮ್ಗೆ ಖರ್ಚಿಗಿಂತ ಹೆಚ್ಚಿನ ಒಳ್ಳೆ ಆದಾಯ ದೊರೀತಾ ಇದೆಯಾ ಅನಿಸ್ತಿದ್ಯಾ? ಅದರಲ್ಲೇ ಸರ್ ಈಗ ದುಡ್ಡು ಉಳಿತಾ ಇರೋದು. ಇನ್ನು ಹೊಗೆ ಸೊಪ್ಪಿನಲ್ಲಿ ಆಳುಗಳು ಕುಳಿ ಕೊಟ್ಟು ಹಾಕಿಲ್ಲ, ಅದು ಜೋಳದಲ್ಲಿ ಅದು ಏನು ಬಿಡೋ ದಿವಸ ಒಂದು ದಿವಸ ಆಳುಗಳು ಜಾಸ್ತಿ ಬೇಕು ಗೊಬ್ಬರ ಜೋಳ ಉದುರ್ಸಕ್ಕೆ. ಅಲ್ಲಿಂದ ನಿನ್ನ ರೂಪದಲ್ಲಿ ಉತ್ಕೊಂಡು ಹೆಂಗೋ ಕಾಲ. ಒಟ್ಟಿನಲ್ಲಿ ಜೋಳದಿಂದ ಉತ್ತಮ ಆದಾಯ ದೊರೆಯುತ್ತೆ ಅಂತೀರಿ. ಮತ್ತೆ ಶುಂಠಿ, ಶುಂಠಿ ಕೃಷಿಗೆ ಬಂದ್ರೆ ಶುಂಠಿ ಏನ್ ಬಿಡು ಸರ್, ಖರ್ಚಿನ ದುಡ್ಡು ಹಾಕಿಲ್ಲ ಅದರಲ್ಲಿ. ಶುಂಠಿ 1 ಎಕರೆಗೆ ಹಾಕ್ಬೇಕು ಅಂದ್ರೆ ಕನಿಷ್ಠ ಅಂದ್ರು 2-3 ಲಕ್ಷ ಖರ್ಚಾಗುತ್ತೆ ಅಂತಾರೆ, ಅಷ್ಟಾಗುತ್ತಾ? ಈಗ ನಾನೀಗ 15 ಮೂಟೆ ಶುಂಠಿ ಹಾಕಿದೀನಿ ಸರ್, 1.5 ಲಕ್ಷ ಖರ್ಚು ಮಾಡಿದೀನಿ. ಎಷ್ಟು ಎಕರೆಗೆ ಹಾಕಿದಿರಿ? 1/2 ಎಕರೆಗೂ ಜಾಸ್ತಿ ಇದೆ ಸರ್, 1.75 ಎಕರೆ ಬರ್ಬೋದು. ನನಗೆ 1.5 ಲಕ್ಷ ಖರ್ಚು ಮಾಡಿದೀನಿ ಸರ್, ಗೊಬ್ಬರ ಗೋಡು ಅದಕ್ಕೆ ಔಷಧಿ ಹೊಡೆದು ತೀರೇ ಹೋದೆ ಸರ್ ಅದರಲ್ಲಿ. ಅಂದ್ರೆ ಔಷಧಿ ಯಾಕೆ ಹೊಡಿಬೇಕು ಅಂತ? ಔಷಧಿ ಹೊಡೆದವ್ರು ಅದು ಪದಾರ್ಥನೇ ಬರೋದಿಲ್ಲ ಸರ್. ಪಿರಿಯಾಪಟ್ಟಣ ಈ ಭಾಗದಲ್ಲೆಲ್ಲ ಉತ್ತಮವಾದ ಫಲವತ್ತಾದ ಭೂಮಿ, ಒಳ್ಳೆ ಎರೆ ಮಣ್ಣಿರ್ತಕ್ಕಂತ ಭೂಮಿ. ಈ ಭೂಮಿನಲ್ಲಿ ನೀವು ಹೆಚ್ಚು ಈಗ ಔಷಧಿ ಹೊಡೆದು ಇದ್ರೆ ಭೂಮಿ ಹಾಳಾಗಲ್ವಾ? ಏನ್ ಮಾಡ್ತೀರಿ ಸರ್, ಔಷಧಿ ಪದಾರ್ಥ ಅದ ಹಾಕ್ಲಿಲ್ಲ ಅಂದ್ರೆ ಬೆಳೆಸೆ ತಗೊಳಕ್ ಆಗ್ತಿಲ್ಲ. ಔಷಧಿ ಹೊಡೆದು ಬೆಳೆನ ತಗೊಂಡ್ರೆ ಅದರಿಂದ ಹೆಚ್ಚು ಲಾಭ ಸಿಗ್ತದೆ ಅಂತ ಹೇಳ್ತಾ ಇದೀರಾ? ಅಂದ್ರೆ ಎಲ್ಲಿ ಸರ್ ಔಷಧಿಗೆ ದುಡ್ಡು ಹೋಯ್ತದಲ್ಲ, ಎಲ್ಲಿ ಸರ್ ಲಾಭ ತಗೊಳೋದು ಅದ್ರಲ್ಲಿ? ಮತ್ ಬೆಳೆ ಯಾಕೆ ಬೆಳಿಬೇಕು? ಏನ್ ಮಾಡ್ತೀರಿ, ಎಲ್ಲ ಆಡ್ತಾರೆ ಅಂದ್ಬಿಟ್ಟು ನಾವು ಆಡ್ತೀವಿ, ಏನು ಮಾಡಕ್ಕಾಗಲ್ಲ ಸರ್ ಅದ್ರಲ್ಲಿ. ಈಗ 650 ರೂಪಾಯಿ ಶುಂಠಿ ವ್ಯಾಪಾರ ಆಗುತ್ತೆ ಸರ್. 3,000 3.5 ವರ್ಷದಲ್ಲಿ ಕೊಟ್ಟಿದ್ದೀವಿ ಶುಂಠಿಯ, ಈ ವರ್ಷ ರೋಗ ಬಿದ್ದ್ಬಿಟ್ಟು 650 ರೂಪಾಯಿ ಕೇಳ್ತಾವ್ರೆ.

ವರ್ಷ ತೋಟಕ್ ಮಾಡೋರಿಗೆ ರೂಪಾಯಿ ಅದು ನಮ್ಮನೆ ಸಾಕಿದ ವಾತುಗಳೇ ನಾಟೆ ಹೋತ 700 ರೂಪಾಯಿ ಕೊಟ್ಟೆ. ಇಲ್ಲಿ ಎರಡು ವಾತುಗಳು ಕೂದಿ ಮನೆಗೆ ಒಂದ್ 2-3 ಕೆಜಿ ಮಡಿಕಂದಿ ತಾಲೆ ಬೋಟಿ ಎಲ್ಲ ಮನೆಗೆ ಮಡಿಕಂದಿ ಎಲ್ಲ ಮಕ್ಕಳೆಲ್ಲ ಊಟ ಮಾಡ್ತಾರೆ ಸರ್. ಒಟ್ಟಿನಲ್ಲಿ ಮಟನ್ಗೂ ದುಡ್ಡು ಕೊಡಂಗಿಲ್ಲ, ಕೋಳಿಗೂ ಕೊಡಂಗಿಲ್ಲ. ಈಗ ನೀವು ನಿಮ್ಮ ಒಂದು 10 ಮರಿಯವಿ ಅಂದ್ರೆ ಒಯ್ತೀವಿ ಒಪ್ಕೊಂಡಿ ಕಟ್ ಮಾಡ್ಬಿಟ್ಟು ಅವಕ್ಕೆಲ್ಲ ಅಡೆ ಪಡೆ ಎಲ್ಲ ಮಡಗಿದ್ವಿ ಸರ್. ಅವೇನು ಅವ್ರಿಗೆ ಅದ್ ತಗೊಬನ್ನಿ ಇದು ತಗೊಬನ್ನಿ ಮನೆ ತಗೊಬನ್ನಿ ಕತ್ತರಿಸ್ತೀವಿ ಏನಕ್ಕಿಲ್ಲ ನಮ್ಮ ಅಲ್ಲಿಗೆ ಏನ್ ಬೇಕು ಸಾಮಾನು ಎಲ್ಲ ಜೋಡಿಸಿ ಮಡಗಿದ್ದೀನಿ ಸರ್. ಅದರಿಂದ ಮಕ್ಕಳು ಅಚ್ಚುಕಟ್ಟಾಗಿ ಅನ್ನ ತಿನ್ಕೊಂಡವ್ರೆ ಸರ್. ಜೊತೆಗೆ ಕೋಳಿಗಳೆಲ್ಲ ಇದಾವೆ, ಎಷ್ಟು ಕೋಳಿ ಇದಾವೆ? ಕೋಳಿ ಒಂದು 20 ಇರ್ಬೇಕು ಸರ್, ಮರಿಕರ ಅಂತ ಒಂದು 20 ಇವೆ. ಕೋಳಿಗೂ ಬೇಕು ಅಂದಾಗ ನೀವೇನು ಫಾರಂ ಗಿರಂ ಕೋಳಿ ತಗೊಂಡು ತಿನ್ನಲ್ಲ? ಬೇಕು ಅಂದಾಗ ಇಲ್ಲೇ ಕೂತಾಕ್ತಿವಿ. ಇಲ್ಲಿ ಅಕ್ಕಪಕ್ಕ ತೋಲ್ದಲ್ಲಿ ರಾಗಿ ಪಾಗಿ ಚೆಲ್ಲಿದ್ರೆ ಪೈರಿನ ಮೇಯ್ಕೊಬಿಡ್ತಾವ ಹೋಗಿ. ಅದರಿಂದ ಒಂದು ಈಗ ಒಂದು 20 ಕೋಳಿ ಕಮ್ಮಿ ಮಾಡಿದೀನಿ, ಕುಯ್ಕೊಂಡ್ ಕುಯ್ಕೊಂಡ್ ತಿನ್ನಾಕ್ಬಿಡ ಸರ್. ಯಾಕೆ ನೀವೇ ರಾಗಿ ಬೆಳಿತೀರಿ? ನಿಮ್ ರಾಗಿಲಿ ಅದ ರಾಗಿ ಒಂದ ಪಕ್ಕದಲ್ಲ ಸರ್, ಅಲ್ಲಿ ಕೋಳಿ ಹೋಗ್ದೇನೆ ಇರ್ತಾವ, ಅಲ್ಲೊಬ್ಬಂದ ಅದು ಪಕ್ಕದೊಂದು ಜೋಳ ಹಾಕೋನೆ, ಅಲ್ಲಿ ಹೋದ್ರೆ ಪೈರಿನ ಮೇದಾಗ್ತವೆ. ಕಂಟ್ರೋಲ್ ಮಾಡ್ಕೊಂಡು ಕಮ್ಮಿ ಮಾಡ್ತಾ ಇದೀವಿ. ನೀವು ನಾಟಿ ಕೋಳಿ ಏನ್ ಮಾರಕ್ ಹೋಗಲ್ಲ ಮನೆಗೆ ಮಾತ್ರ? ಮಾರೋದಿಲ್ಲ ಸರ್, ಅದೊಂದು ಕೋಳಿ ಮಾತ್ರ ನಮ್ಮ ಮನೇಲಿ ಇದ್ದಾವ ಮಾರೋದಿಲ್ಲ. ಒಳ್ಳೇದಾಯ್ತು. ನಿಮ್ಗೆ ಖರ್ಚು ಕೂಡ ಕೊಂಡ್ಕೊಳ್ಳದೆ ಇರೋದ್ರಿಂದ ಅದ್ರ ಖರ್ಚು ಉಳಿಯುತ್ತೆ, ನೀವೇ ಸ್ವತಃ ನಿಮ್ಮ ಕೃಷಿ ಭೂಮಿನಲ್ಲಿ ದುಡಿಯೋದ್ರಿಂದ ಆ ಕೂಲಿಯೂ ಕೂಡ ಉಳಿಯುತ್ತೆ, ಜೊತೆಗೆ ನೀವು ಇರೋಂತ ಕೃಷಿ ಭೂಮಿನಲ್ಲಿ ನಿಮ್ಮ ಆಹಾರ ಧಾನ್ಯಗಳನ್ನೆಲ್ಲ ಬೆಳ್ಕೊಳ್ಳೋದ್ರಿಂದ ಕೊಂಡೋದು ಕೂಡ. ಯಾವ ಕೊಂಡಕ್ಕಿಲ್ಲ, ಒಂದ್ ಸ್ವಲ್ಪ ಬೆಳಗಿಲ್ಲ ತಗತೀವಿ ಅಷ್ಟೇ ಅಂಗಡಿಲಿ. ಇನ್ ಕಾಳು ಕಡ್ಡಿ ಎಲ್ಲ ಮನೇಲಿ ಇರ್ತಾರೆ ಸರ್, ಏನ್ ತೊಂದ್ರೆ ಇಲ್ಲ. ಅವರೆಕಾಳು ಇರ್ತದೆ, ತೊಗರಿ ಕಾಳು ಇರ್ತದೆ, ಎಲ್ಲ ಮನೇಲಿ ನಾವು ಮಾಡಿದ್ರು. ಎಲ್ಲ ಮೊಮ್ಮಕ್ಳು ಇದಾರಲ್ಲ, ಮೊಮ್ಮಕ್ಳಿಗೆಲ್ಲ ಹಾಲೆಲ್ಲ ಕೊಡ್ತೀರಾ ಇಲ್ಲ ಎಲ್ಲ ಡೈರಿಗೆ ಹಾಕ್ಬಿಡ್ತೀರಾ? ಎಲ್ಲ ಡೈರಿಗೆ ಅವ್ರು ಕಾಫಿ ಗೀಪಿ ಕುಡಿತಾರೆ, ಮೊಸರು ಮಜ್ಜಿಗೆ ಇರ್ತದಲ್ಲ ಸರ್ ಮನೇಲಿ. ಹಾಲು ಕುಡಿಯಲ್ವಾ ಅವರು? ಇಲ್ಲ. ಹಾಲು ಕುಡಿಯಲ್ವಾ? ಹಾಲು ಕುಡಿಯಲ್ವಾ ನೀನು? ಏನ್ ನಿನ್ ಹೆಸರೇನು? ತೇಜ. ಸ್ಕೂಲ್ ಹೋಗ್ತಿದೀಯಾ? ನೀನ್ ಹಾಲು ಕುಡಿಬೇಕಲ್ಲ, ಯಾಕೆ ಮನೇಲಿ ಹಸು ಇದೆಯಲ್ಲ, ಹಾಲು ಕುಡಿಯಲ್ವಾ ನೀನು? ಯಾಕೆ ಕುಡಿಯಲ್ಲ? ಕೊಡಲ್ವಾ ತಾತ? ಕೊಡಕಿಲ್ಲ, ಕೊಡದಿಲ್ವಲ್ಲ ಅಂತಾನೆ ಯಜಮಾನ್ರೆ. ಅಯ್ಯೋ ಐದ ಅಲ್ಲ, ಅವರಮ್ಮ ಹಾಲು ಕುಡಿತೀಯಲ್ಲ, ಹೋಗೋ ದನ ಮೀಸೋಗ ಅಂದಾಗ ಅಮ್ಮ ದನ ಮೀಸ ಕೇಳ್ತದೆ, ನಾನು ಕುಡಿಯೋದೇ ಇಲ್ಲ ಅಂತ ಬಿಟ್ಬಿಟ್ಟ ಸರ್. ಅಲ್ಲ ಇಲ್ಲ ಇಲ್ಲ, ಹಾಲು ಕುಡಿಬೇಕು ಮನೇಲೇ ಇರೋದಾಗ ಹಾಲನ್ನ, ಅದರಲ್ಲೂ ಒಳ್ಳೆ ಹಸುಗಳು ಸಾಕವ್ರೆ ಮನೇಲಿ ಇರೋಂಥದ್ದು, ಎಲ್ಲ ಪ್ಯಾಕೆಟ್ ಹಾಲು ಕುಡಿತಾರೆ. ನೀನ್ ಮನೇಲಿ ಕೆಚ್ಚಲ ಕರ್ದು ಕೊಡೋ ಹಾಲನ್ನ ಕುಡಿಯಲ್ಲ ಅಂದ್ರೆ ಏನಪ್ಪ ನೀನು? ಇರ್ಲಿ, ಮನೆಯಲ್ಲಿ ರಾಸುಗಳು ಇರೋದ್ರಾಗ ಉತ್ತಮವಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಮಾಡ್ಕೊಂಡು ಸೇವಿಸೋದು ಆರೋಗ್ಯಕ್ಕೆ. ಇವತ್ತೊಂದು ಮಕ್ಳು ಕೊಟ್ರೆ ಮುಂದಕ್ಕೆ ಆರೋಗ್ಯವಾಗಿರ್ತಾರೆ ಅಂತ. ಏನ್ ತೊಂದರೆ ಇಲ್ಲ ಸರ್, ಮನೇಲಿ ಸಿಗ್ತದೆ. ನಾವೇನ್ ಡೈರಿಗೆ ಹೋಗಿ ಅಲ್ಲಿ ಹಾಲು ತರಬೇಕು, ಮೊಸರು ತರಬೇಕು ಅನ್ನಂಗಿಲ್ಲ. ಮನೇಲಿ ಮೊಸರು ಎಪ್ಪ ಹಾಕಿರ್ತಾರೆ, ಬೆಳಗ್ಗೆ ಸರಿ ಇವ್ರು ಸ್ಕೂಲ್ಗೆ ಹೋಗ್ಬೇಕಾರೆ ಮೊಸರನ್ನು ಚಿತ್ರಾನ್ನ ಮಾಡ್ಕೊಂಡು ಅವ್ರು ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸ್ವಾಮಿಯವರೇ, ನಾವು ಮಾತಾಡ್ತಾ ಹೇಳಿದ್ರೆ ಬೋರ್ ಹಾಕಿಸ್ತೆ, 8 ಬೋರ್ ಹಾಕಿಸ್ತೆ, ನೀರು ಬರಲಿಲ್ಲ ಅಂತ, ಕೊನೆದ್ರಲ್ಲಿ ಸ್ವಲ್ಪ ಬಂತು ಅಂತ. ಎಷ್ಟು ಇಂಚ್ ನೀರು ಬಂದಿದೆ ಅದರಲ್ಲಿ? 7-8 ಜೆಟ್ ಹೊಡಿತಾವ್ ಸರ್. ಈಗ ಈಗ ಈಗ ಮೊದಲು ಮಳೆ ಕಮ್ಮಿ ಇದ್ದಾಗ ಕೆರೆಯಲ್ಲಿ ನೀರು ಇತ್ತಿಲ್ವಲ್ಲ, 3-4 ಹೊಡಿತಿದ್ವ ಸರ್. ಅದ್ರಲ್ಲಿ ಕಮ್ಮಿ ಬತ್ತಲ್ಲ ಅಂದ್ಬಿಟ್ಟು ಗಂಗಾಮ್ಮನ ತಾಯಿ ಮೇಲೆ ಆಟ ಮಾಡಕ್ ಹೋಗಿ 7 ಫೇಲ್ ಆಗ್ಬಿಟ್ಟ ಸರ್. ಇನ್ನೊಂದ್ರಲ್ಲಿ ಎಲ್ಲಾರ ತೆಗೆದ್ರೆ 7 ಬೋರ್ ತಗ್ಸೋಕು ನಿಮ್ಗೆ ತುಂಬಾ ಖರ್ಚಾಗಿದೆ. ಇನ್ನೇನ್ ಮಾಡ್ತೀರಿ, ಖರ್ಚು ಮಾಡಿ ಖರ್ಚು ಖರ್ಚು ಬಿಟ್ಟಾರ ಅವರು. ಅಲ್ಲ, ಈಗ ನಿಮ್ಗೆ ಇಷ್ಟು ದೊಡ್ಡ ಕಟ್ಟೆ ಇದೆ, ಈ ಕಟ್ಟೆಗೆ ನೀರು ಹೋಗದೆ ಇರೋ ತರ ತಡೆಗೋಡೆಯನ್ನ ಹಾಕೊಂಡ್ರೆ ನೀರ್ನ ಬರೋ ಒಂದ್ ಎಷ್ಟಾರ ಆಗ್ಲಿ ಮಳೆ ಆ ನೀರ್ ಹರಿದು ಹೊರಗಡೆ ಹೋಗ್ದಂಗೆ ಕಟ್ಟೆ ಹಾಕೋಬಿಟ್ರೆ ಎಲ್ಲಾರು ಸುತ್ತಮುತ್ತ ಜಮೀನವರು ಗದ್ದೆ ಮಾಡೋರಿಲ್ಲ, ಏನ್ ಇದು ಮಾಡೋರಿಲ್ಲ, ಏನ್ ತೋಗ್ಬಿಟ್ಟು ಸಾಕಲ್ಲ ಅಂತಾರೆ. ಪಕ್ಕದಲ್ಲಿ ತೋಡ್ತಾರೋ ಹೊಸು ಎಳ್ದಿ ಎದ್ದಾಗ್ಬಿಟ್ಟ ಅಡಿಕೆ ಮರಗಳೆಲ್ಲ. ಆ ನೀರು ಈಗ ನಮ್ಗೆ ಅಳ್ಳಾಡೋದಿಲ್ಲ ಸರ್, ಒಂದ್ 2-3 ವರ್ಷ. ಅದೇ ಸುತ್ತಮುತ್ತ ಇರೋ ಇಲ್ಲಿ ಹೆಚ್ಚು ಕಡಿಮೆ ಒಂದ 100 ಎಕರೆ ಜಮೀನಿಗೆ ಆ ನೀರು ಸಾಕಾಗೋಷ್ಟಾದೆ. ಅದೇ ಸರ್, ಅಂತರ್ಜಲ ಹೆಚ್ಚಾದ್ರೆ ಕೆರೆಯೋದಲ್ಲ ಸರ್ ಈ ಕಡೆ. ಅದೇ ಈ ಕಟ್ಟೆಯ ನೀರು ಮುಂದಕ್ಕೆ ಹೋಗ್ದಂಗೆ ತಡೆಯಬೇಕು ಅಂದ್ರೆ ರೈತರೆಲ್ಲ ಒಟ್ಟಾಗಿ ಏನ್ ತಡೆಗೋಡೆ ಹಾಕೋದು ಅಥವಾ ಸರ್ಕಾರಕ್ಕೆ ಹೇಳಿ ಅದಕ್ಕೆ ಜಾಸ್ತಿ ಆಗಿದ್ದು ಏನ್ ಮಾಡ್ಕೊಳ್ಳೋದು? ಜಾಸ್ತಿ ಆಗಿದಲ್ಲ, ಮಳೆ ಆಗದೆ ಇರೋ ಸಂದರ್ಭದಲ್ಲಿ ಅದ್ರಲ್ಲಿ ನೀರು ಯಾರು ಬಿಟ್ಕೊಳ್ಳಿರಲಿಲ್ಲ ಸರ್. ಅದ್ರಲ್ಲಿ ಅದು ಹಂಗೆ ನಿಂತಿರೋ ನೀರು ನಿಂತಂಗೆ ಇರೋದಿಯ, ಗದ್ದೆಗಳಿಲ್ಲ. ನಾನು ಹೊಲಕ್ಕೆ ಬಿಟ್ಕೋಬೇಕು ಅನ್ನೋಂಗೆ ನಾವು ಇಲ್ಲಿ ಒಡೆಯಕ್ಕೂ ಕೊಡಕ್ಕಿಲ್ಲ ಇದ್ರಲ್ಲಿ. ದನಿಕರಿಗೆ ಎಲ್ಗೋದು ಅನ್ಕೊಂಡು ಜಗಳ ಮಾಡ್ತಾರೆ, ಅದರಿಂದ ಯಾರು ಹೊಡೆಯೋದಿಲ್ಲ ಸರ್ ಇಲ್ಲಿ. ಈಗ ನಾವು ಇವತ್ತು ಬಂದಿರೋದ್ರಿಂದ ನಿಮ್ಮ ಶ್ರೀಮತಿಯವರು ನಿಮ್ಮ ಮನೆಯವರು ಇದ್ದಿದ್ರೆ ಇನ್ನೂ ಒಳ್ಳೆ ಅನುಭವದ ಮಾತುಗಳನ್ನ ಕೇಳ್ಬೋದಾಗಿತ್ತು. ಎಲ್ಲಿ ಹೋಗಿದ್ದಾರೆ ಮನೆಯವರು? ಕಗ್ಗಲ್ಗೆ ಹೋಗೋರೆ ಸರ್, ಸಾವ್ಗೆ. ಇರಲಿ, ಈಗ ನೀವು ನಾವು ಬಂದಂತ ಸಂದರ್ಭದಲ್ಲಿ ನೀವು ಸಿಕ್ಕಿದ್ರಿ, ನಿಮ್ಮ ಕೃಷಿ ಜೀವನದ ಅದ್ರ ಜೊತೆಗೆ ಕೃಷಿ ಪೂರಕವಾದ ಚಟುವಟಿಕೆಗಳು, ಪಶುಸಂಗೋಪನೆ ಇರ್ಬೋದು, ಅದ್ರ ಜೊತೆಗೆ ನೀವು ಮಾಂಸದ ಮಾರಾಟದಲ್ಲಿ ತೊಡಗತಕ್ಕಂಥದ್ದು ಇರ್ಬೋದು, ಇವೆಲ್ಲ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ನಿಮ್ಮ ಜೊತೆ ಮಾತಾಡಬೇಕು ಅಂದ್ರೆ ನಮ್ಮ ಕೇಳುಗರು ದೂರವಾಣಿ ಸಂಖ್ಯೆಯನ್ನ ಒಂದು 3 ಸಾರಿ ಹೇಳಿ. 9 ಸರ್,